ಇದೇನ್ ಕೆಲಸ ಚೆನ್ನಾಗಿಲ್ಲಪ್ಪ ಅಂತ ಒಂದು ಬದುಕು ಕಟ್ಟಿಕೊಳ್ಳಕ್ಕೆ ಜೀವನ ಸಾಗಿಸೋಕೆ ಅಂತ ನಾವು ಹೈನುಗಾರಿಕೆ ಮಾಡಿದೀವಿ ಸರ್, ಕೋಳಿ ಸಾಗಾಣಿಕೆ ಮಾಡಿದೀವಿ ಸರ್. ಹೈನುಗಾರಿಕೆ ಅಂದ್ರೆ ಏನೇನು ಅದಾವ ಹೇಳಿ ಸ್ವಲ್ಪ. ಎಮ್ಮೆಗಳು ಇದಾವ ಸರ್, ಆಕಳು ಇದಾವ ಸರ್, ಆಡುಗಳು ಸರ್. ಎಷ್ಟು ಎಮ್ಮೆ ಅದಾವ, ಆಕಳುಗಳು ಎಷ್ಟು ಅದಾವ, ಆಡುಗಳು ಎಷ್ಟು ಅದಾವ? ಆಡು ಒಂದು 50 ಇದಾವ ಸರ್, ಎಮ್ಮೆಗಳು ಒಂದು 4-5 ಸರ್, ಆಕಳು ಒಂದು 5 ಸರ್. ಹೇಗೆ ಹಾಲನ್ನ ಇಲ್ಲೇ ಹಳ್ಳಿ ಒಳಗ ಮಾರ್ತಿರೋ ಅಥವಾ ಹಾಲನ್ನ ನೀವು ಬೆಣ್ಣೆ ತುಪ್ಪ ಮಾಡಿ ಮಾರ್ತಿರೋ ಹೇಗೆ? ನಾವು ಮೊಸರು ಮಾರ್ತೀವಿ ಸರ್, ಮೊಸರು ಮಜ್ಜಿಗೆ ಬೆಣ್ಣೆ ಸರ್. ಬೆಣ್ಣೆ 700-800 ಕೆಜಿ ಇದೆ ಸರ್. ತುಪ್ಪ ಆದ್ರೆ ಶೇರು 155 ಇದೆ ಸರ್. ಹೇಗೆ ಜನ ತುಪ್ಪ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದಾರೆ, ಅಥವಾ ಬೆಣ್ಣೆ ತುಪ್ಪ ಅಂದ್ರೆ ಹಳ್ಳಿ ಒಳಗೆ ತಗೊಳ್ಳಿಕ್ಕೆ ಸ್ವಲ್ಪ ಬೇಕ ಹಿಂದ್ ಮುಂದೆ ನೋಡ್ತಾರೆ, ಇಲ್ಲ ಅದನ್ನ ಹಾಕಿರ್ತಾರ ಇದನ್ನ ಹಾಕಿರ್ತಾರ ಅಂತಕ್ಕಂತ ವಿಚಾರ ಹೇಗ್ ಮಾರ್ತದ ನಿಮ್ದು? ಇಲ್ಲ ಸರ್, ಕೆಲವೊಬ್ರು ಅಂತಾರ ಸರ್ ಕಲಬೆರಿಕೆ ತುಪ್ಪ ಬಹಳ ಇದೆ ಅನ್ಕೇಶ್ ಅಂತಾರ ಸರ್. ಯಾಕಂದ್ರೆ ಹಳ್ಳಿದಲ್ಲಿ ವಿಶ್ವಾಸ ಮಾಡಿಕೇಶ ಯಾವ ರೀತಿ ಮೋಸ ಮಾಡಂಗಿಲ್ಲ ಹಳ್ಳಿ ಜನ ಅಂತ ರೀತಿ ಬೇರೆ ಸಿಟಿದ ಜನನು ಹಳ್ಳಿಗೆ ಬಂದು ತಗೊಂತಾರ ಸರ್. ಅಲ್ಲಿ ಹಳ್ಳಿಗಳಾದ್ರೆ ಒಂದು ನಂಬಿಕೆ ಇದೆ ಅಂತ ಹಳ್ಳಿಗೆ ಬಂದು ತಗೊಂತಾರ ಸರ್ ತುಪ್ಪನ. ಒಂದ್ ಕೆಜಿ ಬೆಣ್ಣೆ ಕಾಸಿದ್ರೆ ತುಪ್ಪ ಎಷ್ಟು ಬರ್ತದ? ಒಂದ್ ಕೆಜಿ ಬೆಣ್ಣೆ ಕಾಸಿದ್ರೆ 4 ಬರ್ತದ ಸರ್. 4 ಹೇಗ್ ಸೇರ್ ಮಾರ್ತೀರಿ ತುಪ್ಪ? 150 ಸೇರ್ ಮಾರ್ತೀವಿ ಸರ್. 150 ಅಂತಂದ್ರೆ ನಿಮಗೆ 600 ಒಂದ್ ಕೆಜಿ ಬಿತ್ತು ಬಿತ್ತು ಸರ್. ಬೆಣ್ಣೆ ಆದ್ರೆ ಹೆಂಗ್ ಕೊಡ್ತೀರಿ? ಒಂದ್ ಕೆಜಿ ಬೆಣ್ಣೆಗೆ ಎಷ್ಟು ತುಪ್ಪ ಮಾಡಿದ್ರೆ ಈಗ 600 ಬಿತ್ತು ಒಂದ್ ಕೆಜಿ ತುಪ್ಪ, ಒಂದ್ ಕೆಜಿ ಬೆಣ್ಣೆ ಕಾಸಿದ್ರೆ? ಹೌದ್ ಸರ್. ಅಂದ್ರೆ ಬೆಣ್ಣೆ ಮಾಡಿದ್ರೆ ಹೆಚ್ಚು ರೇಟ್ ಸರ್, ತುಪ್ಪ ಆದ್ರೆ ಸ್ವಲ್ಪ ಕಡಿಮೆ ಬರ್ತದೆ ಸರ್. ಕಡಿಮೆ ಬರ್ತದೆ ಸರ್. ಅಂದ್ರೆ ಒಂದ್ ಕೆಜಿ ಬೆಣ್ಣೆ ಕಾಸಿದ್ರೆ ಒಂದ್ ಕೆಜಿ ತುಪ್ಪ ಬರೋದಿಲ್ಲ, ಕಡಿಮೆ ಆಗ್ಬಿಡ್ತದೆ? ಬರಂಗಿಲ್ಲ ಸರ್. ಮತ್ತೆ ಬೆಣ್ಣೆ ಯಾಕೆ ತುಪ್ಪ ಮಾರ್ತೀರಿ, ಬೆಣ್ಣೆನ ಮಾರ್ಬೋದಲ್ಲ? ಕೆಲವೊಬ್ರು ತುಪ್ಪನು ಕೊಡ್ತೀವಿ ಸರ್ ಕೇಳಿದವರಿಗೆ, ಕೆಲವೊಬ್ರಿಗೆ ನಾ ಇಲ್ಲಪ್ಪ ನಮ್ ಕಾಸಕ್ ಬರಂಗಿಲ್ಲ ಅದು ಕೆಟ್ಟೋತದ ಅನ್ನೋರು ನಾವೇ ಕಾಸು ಕೊಡ್ತೀವಿ ಸರ್. ಈಗ ತುಪ್ಪ ಕಾಸೋದು ಒಂದ್ ಕಲೆನ, ಬೆಣ್ಣೆಯನ್ನ ತುಪ್ಪ ಮಾಡೋದು ಒಂದ್ ಕಲೆ ಏನದು? ಕಲೆ ಸರ್. ಮಾಡಿದ್ವಿ ಅಂದ್ರೆ ಕೆಮ್ಮು ಬರ್ತದೆ ಸರ್ ತಿಂದ್ರೆ. ಕಾಸಿದ್ರೆ ಸ್ವಲ್ಪ ಘಮ ಘಮ ಅನ್ಬೇಕು ಸರ್, ಅವಾಗ ಒಂದು ಎಲೆ ಹಾಕಿ ಸುವಾಸನೆ ಬರ್ಬೇಕು ಸರ್. ಅದ ಆತರ ಕೆಲವೊಬ್ರು ತಗೊಂಡೋದ್ರೆ ತುಪ್ಪ ಬೇಸಿಲ್ಲ ಅದು ಸರ್, ಅದ್ರ ಸಲುವಾಗಿ ನೀವೇ ಕಾಸಿ ಕೊಟ್ರಮ್ಮ ಅನ್ಕೇಶ್ ಅಂತ ಹೇಳ್ತಾರ ಸರ್. ಬೆಣ್ಣೆ ಮತ್ತ ಸರಿ ತುಪ್ಪ ಕಾಸಲಾರ್ದೆ ಹಸಿ ಅದಂದ್ರೆ ಅರೆ ಬರ ತುಪ್ಪ ಅಂತಂದ್ರು ಕಷ್ಟ ಸರ್. ಎಷ್ಟು ಕೆಜಿ ಬೆಣ್ಣೆ ಒಂದು ತಿಂಗಳಲ್ಲಿ ನೀವು ಮಾರ್ತಾ ಇದ್ದೀರಿ ಸರ್? ನಾವು ಒಂದು 15 ಮಾರ್ತೀವಿ ಸರ್. 15 15 ಸರ್. 3 ಒಂದು ಕೆಜಿ ಬರ್ತದೆ ಸರ್. 3 ಒಂದು ಕೆಜಿ ಸರ್. 10 ಅಂದ್ರೆ 30 10 ಬೆಣ್ಣೆ 10-15 ಬರ್ತದೆ ಸರ್ ಅಂದಾಜು. ಸ್ವಲ್ಪ ಯಾಕಂದ್ರೆ ಜಾಸ್ತಿ ನಾವು ಹತ್ತಿ ಕಾಳು ಮೇವು ಗೀವು ಎಲ್ಲ ಚೆನ್ನಾಗಿ ಹಾಕಿದ್ರೆ ಜಾಸ್ತಿನೇ ಕೊಡ್ತಾರೆ ಸರ್ ತುಪ್ಪ ಎಮ್ಮೆಗಳಿಗೆ. ಒಂದ್ ಎಮ್ಮೆ ಎಷ್ಟು ಹಾಲು ಕೊಡ್ತಾವ ಅಂದಾಜು? ಒಂದ್ ಎಮ್ಮೆ 2 ಕೊಡ್ತಾವ ಸರ್. ನಮ್ ದೊಡ್ಡ ತಾಳೆ ಎಲ್ಲ ಸರ್, ಸಣ್ಣ ಜವರಿ ತಾಳೆ, ಜವರಿ ತಾಳೆ ಸರ್. ಬಹಳ ಕಡಿಮೆ ಆತಲ್ಲ. ಮತ್ ಮೇವು ಜಗಿ ತಿಂತಾವ? ಮೇವನು ತಿಂತಾವ ಸರ್. ಒಂದು ಚಲೋ ಎಮ್ಮೆ ತಗೋಬಹುದಾಗಿತ್ತಲ್ಲ, ಮುರ್ರಾ ಎಮ್ಮೆ ತಳಿಗಳನ್ನ ಕ್ರಾಸ್ ಬ್ರೀಡ್ ಸಿಗ್ತಾವ ಈಗೆಲ್ಲ? ಸಿಗ್ತಾವ ಸರ್. ಆಕ್ಚುಲಿ ನಮ್ಗೆ ನೀರಾವರಿ ಅನುಕೂಲ ಇಲ್ಲ ಸರ್. ಅದು ಮುರ್ರಾ ಎಮ್ಮೆ ಎಲ್ಲ ಬೇಕಂದ್ರೂ ಹುಲ್ಲು ಸ್ವಲ್ಪ ಜಾಸ್ತಿ ಬೇಕು ಸರ್ ಅವ್ರಕ. ಇವಾದ್ರೆ ನಾವು ಅಡಿವೆಯಲ್ಲಿ ಎಲ್ಲಾದ್ರೂ ಬಿಟ್ಕೊಂಡು ಹೋಗಿ ಕಾಸ್ಕೊಂಡು ಬರ್ಬೋದು ಸರ್. ಈಗ ನಿಮ್ಮ ಎಮ್ಮೆನೆ ಬೆದಿಗೆ ಬಂದಾಗ ಮುರ್ರಾ ಒಂದು ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತ ಮಾಡ್ತಾರೆ, ಕೃತಕ ಗರ್ಭಧಾರಣೆ ಅಂತೇಳಿ ಪಶು ಆರೋಗ್ಯ ಇಲಾಖೆ ಅವ್ರು ಮಾಡ್ತಿರ್ತಾರೆ. ನೀವು ಅಲ್ಲಿ ಆಸ್ಪತ್ರೆಗೆ ಹೋಗಿ ಎಮ್ಮೆಗಳ ಬೆದಿಗೆ ಬಂದಾಗ ಆ ಒಂದು ತಳಿಯನ್ನು ತುಂಬಿಸ್ಕೋಬಹುದಲ್ಲ? ಮಾಡಿಲ್ಲ ಸರ್, ಅದು ಸೂಟ್ ಆಗ್ಲಿಲ್ಲ ಸರ್. 2 ಹಾಕ್ಸಿವಿ ಸರ್, ಆಕಳಿಗಾಗಿ ಹಾಕ್ಸಿವಿ ಸರ್. ಒಂಗಲ್ ಅದು ಒಂದು ಕೋಣ ಹುಟ್ಟ ಸರ್, ಒಂಗಲ್ ಅದು ಒಂಗಲ್. ಮೂರು ಎಮ್ಮಿನಲ್ಲಿ ಮಾಡಿಸಬಹುದು ನೀವು? 2 ಹಾಕ್ಸಿ ಸರ್, ಅದು ಸೂಟ್ ಆಗ್ಲಿಲ್ಲ ಸರ್. ಆಗ್ಲಿಲ್ಲ ಸರ್, ಮತ್ತೆ ಒಮ್ಮೆ ಪ್ರಯತ್ನ ಮಾಡ್ತೀವಿ ಸರ್. ಆಮೇಲೆ ನೋಡ್ರಿ ಹೈನುಗಾರಿಕೆ ಏನ್ ಅನ್ಸದ ನಿಮ್ಗೆ ಲಾಭ ಅನ್ಸದ ಹೈನುಗಾರಿಕೆ? ಹೈನುಗಾರಿಕೆಯಲ್ಲಿ ನೋಡ್ರಿ, ಈಗ ಒಂದ್ ಎಮ್ಮಿ 2 ಹಾಲು ಕೊಡ್ದಂತ್ರಿ, ಸಂಜನಾ ಮೇಯಿಸ್ಬೇಕು ಅದಕ್ಕ ಮೇವು ಹಾಕ್ಬೇಕು. 2 ಹಾಲು ಅಂದ್ರೆ ನಿಮ್ಗೆ ಹಾಲು ಮಾರಿದ್ರೆ ಎಷ್ಟು ಕೊಡ್ತಾರೆ ರೊಕ್ಕ? ಒಂದ್ ಲೀಟ್ರಿಗೆ 40 ಲೀಟ್ರ್ ಸರ್. ಅಂದ್ರೆ ಜಾಸ್ತಿ ನಾವು ಹಾಲು ಮಾರಾಟ ಮಾಡಂಗಿಲ್ಲ ಸರ್, ತುಪ್ಪ ಬೆಣ್ಣೆನೆ ಜಾಸ್ತಿ ಸರ್ ಮೊಸರು. ಅಂದ್ರೆ ನಿಮ್ಗೆ ತುಪ್ಪ ಬೆಣ್ಣೆ ಮಾಡೋದ್ರಿಂದ ಮಜ್ಜಿಗೂ ಬರ್ತದೆ ನಿಮ್ಗೆ? ಅದು ಮಜ್ಜಿಗೂ ಬರುತ್ತೆ ಸರ್. ಹೇಗೆ ಎಷ್ಟು ವರ್ಷದಿಂದ ಹೈನುಗಾರಿಕೆ ನಿಮ್ದು? ನಮ್ದು ನಮ್ಮ ಅಮ್ಮ ತಾಯಿಯವರು ನಮ್ಮ ಅಪ್ಪವರು ಇದ್ದಾಗಲಿಂದ ಮಾಡ್ತೀವಿ ಸರ್. ಒಂದು 30-40 ವರ್ಷ ಸರ್ ಮಾಡ್ತೀವಿ ಸರ್. ಒಟ್ಟ ತೆಗೆದಿಲ್ಲ ಎಮ್ಮೆನ? ಎಮ್ಮೆ ತೆಗೆದಿಲ್ಲ ಸರ್. ಮತ್ತೀಗ ತಾವು ಆಡು ಸಾಕಾಣಿಕೆ ಮಾಡಿದ್ದೆ ಅಂತ ಹೇಳಿದ್ರಿ, ಆಡು ಸಾಕಾಣಿಕೆ ಮಾಡಿ ಯಾಕೆ ಆಡುಗಳನ್ನು ತೆಗೆದ್ರಿ? ಆಡು ಸಾಗಾಣಿಕೆ ನೋಡಿ ಸರ್, ಅದು ಒಂದ್ ಮಾತು ಹೇಳ್ಬೇಕಂದ್ರೆ ಆಡು ಸಾಗಾಣಿಕೆ ಚೆನ್ನಾಗಿ ಲಾಭ ಅದ ಸರ್. ಆಡು ಬಡವರ ಕಾಮದೇನು ಮೂವಿಂಗ್ ಎಟಿಎಂ ಇದ್ದಂಗ, ಎನಿ ಟೈಮ್ ಮನಿ ಇದ್ದಂಗ ಸರ್. ಅದು ಎನಿ ಟೈಮ್ ಮನಿ ಇದ್ದಂಗ ಸರ್. ಅದು ಆಡು ಸಾಗಾಣಿಕೆ ಕಡಿಮೆ ಭೂಮಿ ಯಾರಿಗೆ ಇರ್ತದಲ್ಲ ಸರ್, ಬಡತನ ಪರಿಸ್ಥಿತಿಯಲ್ಲಿ ಇದ್ದವರು ಆಡು ಸಾಗಾಣಿಕೆ ಮಾಡಬಹುದು ಸರ್. ಎಷ್ಟು ಆಡು ಸಾಗಾಣಿಕೆ ಮಾಡಿದ್ದಿ, ಮರಿಗಳನ್ನು ತಗೊಂಬಂದಿದ್ಯಾ ನೀನು, ಹೇಗ್ ಮಾಡಿದ್ದೆ ಆಡು ಸಾಕಾಣಿಕೆ? ನಾನು ನೋಡಿ ಸರ್, 10 ಆಡುಗಳನ್ನು ತಗೊಂಡಿದ್ದೆ ಸರ್. 10 30 ಸರ್. 30 ಸರ್, 2 ವರ್ಷಕ್ಕಲ್ಲ, 2 ವರ್ಷಕ್ಕೆ 30 ಸರ್. ಹಂಗೆ ಜಾಸ್ತಿ ಹಾಕಂತ ಬಂದು ಸರ್, ಕೆಲವೊಂದು ರೋಗಗಳಿಗೂ ಬಂದು ಸರ್, ಮಳೆಗಳ ಜಾಸ್ತಿ ಆಗಿ ಸಾಯೋದು ಬಂದು ಸರ್. ನಾವು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಸರ್, ಆರ್ಡು ನಾವು ಮಾರಾಟ ಮಾಡಿದ್ವಿ ಸರ್. ಮಾಡಿದ್ರಿ, ಮತ್ತೆ ಆಡುಗಳನ್ನು ತಂದದ್ದು ಹೇಗೆ? 10 ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದ್ದೆ ಹೆಂಗ್ ತಂದ್ರೆ ಅವಾಗ ಮರಿ? ನಾವು 5,000-6,000 ತಂದಿದ್ವಿ ಸರ್ ಆಡುಗಳು. ದೊಡ್ಡ ನಮ್ಮ ತಲೆಗೆ ಬಂದ ಮೇಲೆ ಒಂದು 6-4 ತಿಂಗಳಿಗೆಲ್ಲ ಡೆಲಿವರಿ ಆದ ಸರ್. ಡೆಲಿವರಿ ಆದ ಸರ್, ನಾವು ಮತ್ತೆ ಒಂದೊಂದು ಆಡು ಸರ್ 8,000-8,500 ಮಾಡಿದ್ವಿ, ಮಾರಿವಿ ಸರ್. ಆಡುಗಳು ಎರಡೆರಡು ಇಳಿತಾವ ಅಂತಾರಲ್ಲ, 6 ತಿಂಗಳಿಗೊಮ್ಮೆ ಡೆಲಿವರಿ ಆಗ್ತದೆ ಸರ್. ಎರಡು ಮರಿಗಳು ಆಗ್ತಾವ ಸರ್, 1 ವರ್ಷದಲ್ಲಿ 2 ಡೆಲಿವರಿ ಆಗ್ತಾವ ಸರ್. 4 ಮರಿಗಳು ಒಂದು ಆಡಿನಿಂದ, 3-4 ಹೆಂಗಾದ್ರೆ ಹೆಂಗ ಡೆಲಿವರಿ ಆಗ್ಬೋದು ಸರ್. ಅವು ಅಂದ್ರೆ ಒಳ್ಳೆ ಲಾಭ ಅನಿಸ್ತದೆ ಆಡು ಸಾಕಾಣಿಕೆ? ಆಡು ಸಾಕಾಣಿಕೆ ನಮ್ಗೆ ಬೆಸ್ಟ್ ಸರ್. ಎದಕ್ಕಂದ್ರೆ ಒಂದು ಭೂಮಿ ಇಲ್ಲದವರು ವಯಸ್ಸಾದವರನ್ನು ಆಡು ಸಾಗಾಣಿಕೆ ಮಾಡಿದ್ರೆ ಅದು ಒಳ್ಳೆ ಲಾಭ ಸರ್. ಅದಕ್ಕೆ ನಮ್ಮ ಖರ್ಚು ಇರಂಗಿಲ್ಲ ಸರ್. ಹೊರಗಡೆ ಮೇವು, ಹೊರಗಡೆ ನೀರು ಸರ್. ಅದು ಎಮ್ಮೆಗೆ ಹುಲ್ಲು ಹಾಕ್ಬೇಕು, ಅದ ಹಾಕ್ಬೇಕಂದ್ರೆ ಸ್ವಲ್ಪ ಬಹಳ ಕಷ್ಟ ಸರ್. ಆಡು ಸಾಗಾಣಿಕೆ ಬೆಸ್ಟ್ ಸರ್. ಮೇಸಕ್ಕೆ ಮತ್ತದಕ್ಕೂ ಬೇಕಲ್ಲ, ಜಾಗ ಬೇಕಲ್ಲ ಆಡುಗಳನ್ನ ಮೇಯಿಸಲಿಕ್ಕೆ. ಆಡುಗಳು ಮೇಯಿಸಕ್ಕೆ ಏನ್ ಜಾಗನೂ ಪ್ರಾಬ್ಲಮ್ ಇರಂಗಿಲ್ಲ ಸರ್. ಇದಾವ ಸರ್ ನಮ್ ಕಡೆ, ನಮ್ ಕಡೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಆಡು ಸಾಕಾಣಿಕೆ ಮಾಡಿದ್ದು ಏನು ದುಡ್ಡಿನ ಅನಾನುಕೂಲದಿಂದ ತೆಗೆದ್ಬಿಟ್ರೆ ಹೆಂಗೆ? ದುಡ್ಡಿನ ಅವಶ್ಯಕತೆ ಇದೆ ಸರ್, ಅದ್ರ ಸಲುವಾಗಿ ನಾವು ತೆಗೆದ್ವಿ ಸರ್. ಕೋಳಿ ಸಾಕಾಣಿಕೆ ಮಾಡಿವ ಅಂತ ಹೇಳಿರ್ತಾವ, ಕೋಳಿ ಸಾಕಾಣಿಕೆ ಯಾವ ಕೋಳಿ, ಎಷ್ಟು ಕೋಳಿ ಮಾಡಿರಿ ಸರ್? ನಾವು ಮೊದಲು ಮಾಡಿದ್ವಿ ಸರ್, ಇವಾಗ 2 ಟ್ರಿಪ್ ಬ್ಯಾಸ್ ತಂದಿವಿ ಸರ್. ತಂದಿವಿ ಸರ್, ಗಿರಿರಾಜ ಒಂದು 100 ತಂದಿವಿ ಸರ್. ಅಸಿಲ ಅಂತ ನಾವು ನಾಟಿ ಕೋಳಿ ಸಂಬಂಧ ಸರ್, ಅದು ಒಂದು 200 ತಂದಿದ್ವಿ ಸರ್. 200 ತಂದಿದ್ವಿ ಸರ್. ಇವಾಗ ಚೆನ್ನಾಗಿ ಲಾಭ ಸರ್. ಅದು ಹೇಗೆ ಮೊಟ್ಟೆದು ಕೊಡ್ತಾ ಇದ್ದಾವ? ನೀವು ಮೊಟ್ಟೆ ಸಲುವಾಗಿ ಸಾಕಾಣಿಕೆ ಮಾಡಿರಿ? ಇಲ್ಲ ಸರ್, ಮಾಂಸ ಸಲುವಾಗಿ ಮಾಡಿದ್ವಿ ಸರ್. ಕೆಲವೊಂದು ಹಂಗೆ ಬಿಟ್ಟಿರೋ ಸರ್, ಸೇಲ್ ಜಲ್ದಿ ಆಗ್ಲಿಲ್ಲ ಅಲ್ಲವು, ಕೆಲವೊಂದು ಹಂಗೆ ಮೊಟ್ಟೆಗಳನ್ನು ಇಡ್ತಾವ ಸರ್. ಇಡ್ತಾವ ಸರ್. ಹೇಗೆ ಚಿಕನ್ ಅದು ಹೇಗೆ ಕೊಟ್ರಿ ಮತ್ತೆ ಮಾರಾಟ ಮಾಡಿದ್ರೆ ಕೋಳಿಗಳನ್ನ ಹೇಗೆ ಮಾಡಿದ್ರಿ ಸರ್? ಖಾರ ಹುಣ್ಣಿಮೆ ಟೈಮಲ್ಲಿ ಸ್ವಲ್ಪ ಕೋಳಿಗಳಿಗೆ ಬಹಳ ಡಿಮ್ಯಾಂಡ್ ಇರ್ತಾವ ಸರ್. ಗಿರಿರಾಜ ಕೋಳಿನೂ ಒಂದೊಂದು ಕೋಳಿ 800-900 ರೂಪಾಯಿ ಹೋಗ್ಯಾವ ಸರ್. ಇದು ನಾಟಿ ಕೋಳಿ ಸ್ವಲ್ಪ ಕಡಿಮೆ ಸರ್. ಕಡಿಮೆ ಸರ್. ಈಗ ಮೊಟ್ಟೆ ಬಂದ್ರೆ ಬಹಳಷ್ಟು ಮಂದಿ ಫಾರ್ಮ್ ಕೋಳಿ ಮೊಟ್ಟೆ ದೊಡ್ಡ ಸೈಜ್ ಇರ್ತವೆ, ಇದು ಇರ್ತವೆ, ಜವಾರಿ ಕೋಳಿ ಮೊಟ್ಟೆಗಳನ್ನ ಅಷ್ಟು ಲೈಕ್ ಮಾಡೋದಿಲ್ಲ, ಜವಾರಿ ಕೋಳಿ ಮೊಟ್ಟೆ ಇಟ್ಟಿಟ್ಟು ಇರ್ತವೆ ಅಂತಿರ್ತಾರೆ. ಏನ್ ಅನಿಸ್ತದ ಮೊಟ್ಟೆದ್ದು ಸರ್? ಜವಾರಿ ಕೋಳಿನೇ ಶ್ರೇಷ್ಠ ಸರ್, ಪ್ರೋಟೀನ್ ಜಾಸ್ತಿ ಸಿಗ್ತಾರೆ ಸರ್. ಅದು ಕೆಲವೊಂದು ಇಂಜೆಕ್ಷನ್ಗಳು ಹಾಕಿರ್ತಾರಪ್ಪ ಫಾರಂ ಕೋಳಿಯಲ್ಲಿ, ಅವು ಚೆನ್ನಾಗಿರಲ್ಲ ಅಲ್ಲ ಅಂತ ಸ್ವಲ್ಪ ಸುಸ್ತಾಯಿದವರು, ಟಿ ವಿ ಪೇಷೆಂಟ್ಗಳು ಅಂತವರು ಜಾಸ್ತಿ ನಮ್ಮ ತಲೆಗೆ ಬಂದ ಕಷಿ ಜವಾರಿ ಕೋಳಿ ಮೊಟ್ಟೆಗಳನ್ನ ತಗೊಂಡೋಗ್ತಾರೆ ಸರ್. ಹೇಗೆ ಮೊಟ್ಟೆ ಮಾರ್ತಾ ಇದ್ದೀವಿ, ಹೇಗೆ ಒಂದು ಮೊಟ್ಟೆ ಹೋಯ್ತಾ ಇದ್ರಲ್ಲ ಜವಾರಿ ಕೋಳಿ? 15-20 ರೂಪಾಯಿಗೆ ಒಂದು ತಗೊಂತಾರೆ ಸರ್ ಒಂದೊಂದು. ಮತ್ತೆ ಈಗ ಮುಂದೆ ಏನು ವಿಚಾರದ? ಕೋಳಿ ಸಾಕಾಣಿಕೆ ಆಯ್ತು, ಆಡು ಸಾಕಾಣಿಕೆ ಆಯ್ತು, ಮತ್ತು ಜೊತೆಗೆ ಹೈನುಗಾರಿಕೆನೂ ಆಯ್ತು. ಮೂರು ಕ್ಷೇತ್ರಗಳು ಅದು ಈಗ ನಿಂದು, ಕೋಳಿ ಆಡು ಮತ್ತು ಹೈನುಗಾರಿಕೆ. ಏನು ವಿಚಾರದ, ಯಾವ ರೀತಿ ಮಾಡಬೇಕು? ಒಬ್ಬ ಯುವಕ ನೀನು, ಪದವೀಧರ ಯುವಕ, ಯಾವ ರೀತಿ ಮಾದರಿ ಆಗ್ಬೇಕು ನಿಮ್ಮ ಊರಿಗೆ, ಏನು ಮಾಡ್ಬೇಕಂತ ವಿಚಾರದ? ನೋಡ್ರಿ ಸರ್, ಒಂದೇ ಮಾತು ಹೇಳ್ತೀನಿ ಸರ್. ಯಾವ್ದಾದ್ರೂ ಕೆಲಸ ಮಾಡಬೇಕಂದ್ರೂ ತಾಳ್ಮೆ ಮುಖ್ಯ ಸರ್, ಮತ್ತೆ ಮನಸ್ಸು ಮುಖ್ಯ ಸರ್. ಎರಡಿದ್ರೆ ಯಾವ್ದಾದ್ರೂ ಸಾಧಿಸಬೇಕು ಸರ್. ಯಾವುದೇ ಕ್ಷೇತ್ರದಲ್ಲಿ ಸರ್, ಒಂದು ಹೈನುಗಾರಿಕೆ ಇರಲಿ, ಕೃಷಿ ಇರಲಿ, ಯಾವುದೇ ಸರ್, ನಾವು ಯಾವುದೇ ಕೆಲಸ ಮಾಡಲಿ, ಒಬ್ಬ ಪ್ಲಂಬರ್ ಕೆಲಸ ಮಾಡಬೇಕಾದ್ರೂ ಅದನ್ನು ಒಂದು ಕೆಲಸ ಸರ್, ತಾಳ್ಮೆ ಸರ್, ಮನಸ್ಸು ಬೇಕು ಸರ್. ಯಾವುದೇ ಕ್ಷೇತ್ರದಲ್ಲಿ ಮಾಡ್ರಿ ಸರ್, ಅವರು ಸಫಲತೆ ಹೊಂದುತ್ತಾರೆ ಸರ್. ಅವರು ಅನ್ಕೊಂಡಿದ್ದು ಉತ್ತಮವಾದ ಕೆಲಸಗಳನ್ನು ಮಾಡ್ಕಂತಂದ್ರೆ, ಈ ಕೆಲಸ ಮಾಡಬಾರ್ದು, ಆ ಕೆಲಸ ಮಾಡಬಾರ್ದು, ನಾನು ಓದಿನಿ, ನಾನು ಇಷ್ಟು ಓದಿನಿ, ನಾನು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ದುಡಿಬೇಕಂತ ಅದು ಮನಸ್ಸಲ್ಲಿ ಇರಬಾರ್ದು ಸರ್. ಬರಬಾರ್ದು ಸರ್. ನಾನು ಯಾವುದೇ ಕ್ಷೇತ್ರ, ಕೃಷಿ ಕ್ಷೇತ್ರ ಆಗಲಿ, ದುಡಿಮೆ ಆಗಲಿ, ಯಾವುದನ್ನ ನಂಬಿಕೆ, ಒಂದು ಜೀವನ ನಿರ್ವಹಣೆಗೆ ಸಲುವಾಗಿ, ನಮ್ಮ ಕುಟುಂಬ ನಿರ್ವಹಣೆ ಸಲುವಾಗಿ, ಯಾವುದಾದ್ರೂ ಒಂದು ನಮ್ಮ ವೈಯಕ್ತಿಕವಾಗಿ ಕೆಲಸಗಳನ್ನ ಮಾಡ್ಕಂತ ಹೋದ್ರೆ ತಾಳ್ಮೆದಿಂದ ಸರ್ ನಾವು ಯಶಸ್ವಿ ಆಗ್ಲಿಕ್ಕೆ ಕಾರಣ ಸರ್. ಈಗ ನೀನು BA ಪದವೀಧರ ಮುಗಿಸಿದಿ, ಏನೇನು ಕೆಲಸ ನೀನು ನಿರ್ವಹಣೆ ಮಾಡ್ತಿ? ಯಾಕಂದ್ರೆ ಈ ಭೇದ ಭಾವಗಳು ಇರ್ಬೋದು, ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇರ್ಬೇಕು. ಒಮ್ಮೆ ನಾವು ಎಮ್ಮಿ ಸಗಣಿ ಹೊರಕ್ಕೂ ರೆಡಿ ಇರ್ಬೇಕು, ಬಳೆಯಕ್ಕೂ ರೆಡಿ ಇರಬೇಕು, ಎಮ್ಮಿ ಮೈ ತೊಳೆಯಕ್ಕೂ ರೆಡಿ ಇರಬೇಕು. ನೀನ್ ಏನೇನು ಕೆಲಸ ಮಾಡ್ತಾ ಇದೆಯಲ್ಲ? ಎಲ್ಲ ಕೆಲಸ ಮಾಡ್ತೀವಿ ಸರ್. ನಾವು ಕೋಳಿ ಶೆಡ್ಡನ್ನು ಕ್ಲೀನ್ ಮಾಡ್ತೀವಿ ಸರ್, ಕುಂಟೆ ಹೊಡಿತೀವಿ ಸರ್, ಎಲ್ಲ ಹೊಡಿತೀವಿ ಸರ್, ಹತ್ತಿ ಬಿಡಿಸೋದು, ಎಣ್ಣೆ ಹೊಡಿಯೋದು ಸರ್, ಎಲ್ಲ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಕೆಲಸ ಸರ್. ಹೇಗೆ ಮನೆಯಲ್ಲೆಲ್ಲ ನಿಮಗೆ ಕುಟುಂಬದ ಸದಸ್ಯರು ಎಲ್ಲರೂ ಕೆಲಸ ಮಾಡ್ತಾರ? ನಮ್ದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಸರ್.